ಕೆಳದಿ ಶಿವಪನಾಯಕ ತೋಟಗಾರಿಕೆ ಹಾಗೂ ಕೃಷಿ ಮಹಾವಿದ್ಯಾಲಯ ಇರುವಕ್ಕೆ ಇಲ್ಲಿನ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ರವಿಶಂಕರ್ ಎಂ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ನಮಗೆ ಇಂದು ಹಣ್ಣು ಮತ್ತು ತರಕಾರಿ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಇದರ ಅವಕಾಶ ಮತ್ತು ವಿಧಾನಗಳು ಯಾವ ರೀತಿ ಇದೆ ಅಂತ ಅವರಿಂದ ಕೇಳಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಇವತ್ತಿನ ವಿಚಾರ ಅಂತಂದ್ರೆ ಹಣ್ಣು ಮತ್ತು ತರಕಾರಿಯ ಸಂಸ್ಕರಣೆ ಅಂತ ಹೇಳಿದ್ರೆ ಯಾವ ರೀತಿ ಅಂತ ಹೇಳ್ತೀರಿ ಸರ್? ಪ್ರಾರಂಭದಲ್ಲಿ ಈ ಹಣ್ಣು ಮತ್ತು ತರಕಾರಿಗಳನ್ನ ವಿವಿಧ ರೂಪದಲ್ಲಿ ಅದನ್ನ ಬದಲಿಸುವುದು ಅಥವಾ ಸಂಸ್ಕರಣೆ ಮಾಡಿ ಕಾಪಾಡಿಕೊಳ್ಳುವುದನ್ನ ನಾವು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಅಂತೀವಿ. ಫಾರ್ ಎಕ್ಸಾಂಪಲ್, ಈಗ ಜಾಮು, ಜೆಲ್ಲಿ, ಸಿರಪ್, ಸ್ಕ್ವಾಶ್ ಆಗಿರ್ಬೋದು, ಬೇರೆ ರೀತಿ ಬೇರೆ ರೂಪದಲ್ಲಿ ಅದನ್ನ ಕನ್ವರ್ಟ್ ಮಾಡುವಂತ ಒಂದು ಕಾರ್ಯಕ್ಕೆ ನಾವು ಮೌಲ್ಯವರ್ಧನೆ ಅಂತ ಹೇಳ್ತೀವಿ. ಆಮೇಲೆ ಅದನ್ನ ನೀಟಾಗಿ ಕನ್ಸ್ಯೂಮರ್ಗೆ ಏನು ತಲುಪಬೇಕು ಏನು ಮ್ಯಾನೇಜ್ಮೆಂಟ್ ಮಾಡ್ತೀವಿ ಅದನ್ನ ನಾವು ಸಂಸ್ಕರಣೆ ಅಂತ ಹೇಳ್ತೀವಿ. ಹಣ್ಣು ಮತ್ತು ತರಕಾರಿಯ ಈ ಸಂಸ್ಕರಣೆ ಯಾಕೆ ಮಾಡಬೇಕು ಇವುಗಳನ್ನ ಅಂತ ತಾವು ಹೇಳೋದು? ಈಗ ಏನಾಗಿದೆ, ನಮ್ಮ ಭಾರತ ದೇಶದಲ್ಲಿ ನಾವು ವಿವಿಧ ಬೆಳೆಗಳನ್ನ ಬೆಳಿತೀವಿ. ಬೇರೆ ಬೇರೆ ರೀತಿ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಕ್ಲೈಮೇಟಿಕ್ ಕಂಡೀಷನ್ಸ್ ಇರ್ತದೆ, ಬೇರೆ ಬೇರೆ ಹವಾಮಾನಗಳು ಇರ್ತವೆ. ಅದರ ತಕ್ಕಂತೆ ನಮ್ಮ ದೇಶದಲ್ಲಿ ನಾವು ಸಬ್ ಕಾಂಟಿನೆಂಟ್ ಅಂತಾನೆ ಹೇಳ್ತೀವಿ ನಮ್ಮ ದೇಶನ. ಈ ಸಬ್ ಕಾಂಟಿನೆಂಟ್ ನಾವು ಯಾವುದೇ ತರದ ಬೆಳೆಗಳನ್ನ ಬೆಳಿಬಹುದು. ಆಲ್ಮೋಸ್ಟ್ ನಮ್ಮಲ್ಲಿ ಎಲ್ಲಾ ರೀತಿ ಬೆಳೆಗಳನ್ನ ನಾವು ಬೆಳಿಬಹುದು ನಮ್ಮ ದೇಶದಲ್ಲಿ. ತರಕಾರಿಗಳನ್ನ ಸಹ ಬೆಳಿಬಹುದು. ಸೌತ್ ಕರ್ನಾಟಕದಲ್ಲೇ ಬೇರೆ ಬೆಳೀತಾರೆ, ನಾರ್ತ್ ಕರ್ನಾಟಕದಲ್ಲಿ ಬೇರೆ ತರಕಾರಿ. ಬಟ್ ಆಲ್ಮೋಸ್ಟ್ ಏನು ತರಕಾರಿಗಳು ಹಣ್ಣುಗಳು ಸಿಗ್ತದೆ ಎಲ್ಲದನ್ನು ಕೂಡ ನಮ್ಮ ದೇಶದಲ್ಲಿ ಬೆಳೆಯಬಹುದು. ಮತ್ತು ತೋಟಗಾರಿಕೆ ಬೆಳೆಗಳು ಏನಿದಾವೆ, ಹಣ್ಣು ಮತ್ತು ತರಕಾರಿಗಳು ಬೇಗನೆ ಹಾಳಾಗುವಂತಹ ಉತ್ಪನ್ನಗಳು. ಇವುಗಳು ಸೂಕ್ಷ್ಮ ಜೀವಿಗಳು ಅಂದ್ರೆ ಬ್ಯಾಕ್ಟೀರಿಯಾ, ಈಸ್ಟು, ಶಿಲೀಂಧ್ರಗಳು, ಇವೆಲ್ಲಗಳಿಂದ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಒಂದು ಹಣ್ಣಿನಲ್ಲಿ ಬೇರೆ ಬೇರೆ ರೀತಿ ಕ್ರಿಯೆಗಳು ನಡೀತಾ ಇರ್ತವೆ, ಅದನ್ನ ಫಿಸಿಯೋಲಾಜಿಕಲ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ. ಅದು ಕೂಡ ನಡೀತಾ ಇರುತ್ತೆ. ಅದು ಕೂಡ ಹಣ್ಣುಗಳು ಮತ್ತೆ ತರಕಾರಿಗಳ ಶೆಲ್ಫ್ ಲೈಫ್ ಅಂತ ಹೇಳ್ತೀವಿ, ಇಡುವಿಕೆ. ಆ ದಿನಗಳನ್ನ ಕಡಿಮೆ ಮಾಡುವಂತ ಚಾನ್ಸಸ್ ಇರ್ತವೆ ಆ ಫಿಸಿಯೋಲಾಜಿ ಆಕ್ಟಿವಿಟೀಸ್ ಇಂದ. ಸೊ ಹಾಗಾಗಿ ಇವೆಲ್ಲ ಕಾರಣಗಳಿಂದ ನಾವು ಸಂಸ್ಕರಣೆ ಅಥವಾ ಮೌಲ್ಯವರ್ಧನೆಗೆ ಹೋಗ್ಬೇಕಾಗುತ್ತೆ. ಈ ಕಾರಣಗಳಿಂದ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮಾಡಬೇಕಾಗುತ್ತದೆ. ಜೊತೆಗೆ ಸರ್, ಈ ಸಂಸ್ಕರಣೆ ಮಾಡೋದ್ರಿಂದ ಪ್ರಾಮುಖ್ಯತೆಗಳ ಬಗ್ಗೆ ಹೇಳಿದ್ರೆ ಯಾವ ರೀತಿ ಪ್ರಾಮುಖ್ಯತೆಯನ್ನು ಈ ಸಂಸ್ಕರಣೆ ವಹಿಸುತ್ತೆ ಅಂತೀರ? ಈಗ ನಾನು ಈಗಾಗಲೇ ಹೇಳಿದಂಗೆ ನಮ್ಮ ದೇಶದಲ್ಲಿ ಎಲ್ಲಾ ತರಹದ ತರಕಾರಿ ಮತ್ತು ಹಣ್ಣುಗಳನ್ನು ಬೆಳೆಯಬಹುದು ಅಂತ ಹೇಳ್ತೀವಿ. ಈ ಒಂದು ಅಂದಾಜಿನ ಪ್ರಕಾರ ಏನಿದೆ, ಭಾರತದಲ್ಲಿ ಉತ್ಪಾದಿಸುವ ಒಟ್ಟು ಹಣ್ಣು ಮತ್ತು ತರಕಾರಿಯ ಉತ್ಪಾದನೆಯ 25%-40% ಕೊಯ್ಲಿನ ನಂತರ ಅವುಗಳು ಗ್ರಾಹಕರಿಗೆ ಸೇರದಲ್ಲೇ ಹಾಳಾಗುವಂತ ಚಾನ್ಸಸ್ ಜಾಸ್ತಿ ಇರುತ್ತದೆ. ಆಮೇಲೆ ಇದರ ಒಂದು ಅಂದಾಜು ಮೌಲ್ಯ ಒಂದು ಹೆಚ್ಚು ಕಮ್ಮಿ ಒಂದು 5,000-6,000 ಕೋಟಿ ರೂಪಾಯಿ ಒಂದು ಅಂದಾಜಿನ ಪ್ರಕಾರ ಹೆಚ್ಚು ಕಮ್ಮಿ ಮೌಲ್ಯ ಇದು ಹಾಳಾಗ್ತಾ ಇರುತ್ತದೆ. ಆಮೇಲೆ ಏನಾಗ್ತದೆ, ಈ ವಿವಿಧ ಜಾತಿಯ ಹಣ್ಣು ಮತ್ತು ಬೆಳೆಗಳು ತರಕಾರಿಗಳು ಇದೆ, ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಮಾತ್ರ ಸಿಗುವಂತದ್ದು, ಎಲ್ಲಾ ಟೈಮಲ್ಲಿ ಸಿಗೋದಿಲ್ಲ. ಕೆಲವೊಂದು ಸೀಸನ್ ಅಂತ ಇರುತ್ತದೆ, ಆ ಸೀಸನ್ ಮಾತ್ರ ಸಿಗುವಂತದ್ದು, ಆ ಸೀಸನ್ ಅಲ್ಲಿ ಬಿಟ್ಟರೆ ಮತ್ತೆ ಸಿಗೋದಿಲ್ಲ. ಸೊ ನಾವೇನ್ ಮಾಡಬೇಕು, ಇದನ್ನ ಸಂಸ್ಕರಣೆ ಮಾಡಿ ಮುಂದಕ್ಕೆ ಸಿಗಂಗೆ ಕೋಲ್ಡ್ ಸ್ಟೋರೇಜ್ ಇಡುವಂತದ್ದು, ಅಥವಾ ಅದನ್ನ ಮೌಲ್ಯವರ್ಧಿಸಿ ಬೇರೆ ರೂಪಕ್ಕೆ ತಂದು ಅದನ್ನ ಯೂಸ್ ಮಾಡುವಂತದ್ದು, ಗ್ರಾಹಕರಿಗೆ ಸಿಗ ಅಂತಂದ್ ಮಾಡೋದು, ಆ ತರದ್ದು ಮಾಡೋದ್ರಿಂದ ಒಂದು ಒಂದು ಪ್ರಾಮುಖ್ಯತೆ ಇದೆ ಸಂಸ್ಕರಣೆದು. ಏನಾಗ್ತದೆ ಅಂತಂದ್ರೆ, ಈ ಹಣ್ಣು ಮತ್ತು ತರಕಾರಿಯಲ್ಲಿ ವಿವಿಧ ಅಂಶಗಳು ಇರ್ತವೆ ದೇಹಕ್ಕೆ ಬೇಕಾದಂತ, ನಾವು ಪ್ರೊಟೆಕ್ಟಿವ್ ಫುಡ್ಸ್ ಅಂತ ಹೇಳ್ತೀವಿ ಇವನ್ನ, ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ ನ. ಸೊ ಎಲ್ಲಾ ರೀತಿ ಎಲ್ಲರಿಗೂ ಸಿಗುವಂತ ಕಾರಣಕ್ಕೆ ಬೇಕಾಗಿರೋ ಕಾರಣಕ್ಕೆ ನಾವು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮಾಡಬೇಕಾಗುತ್ತೆ. ಈಗಾಗಲೇ ನಾನು ಹೇಳಿದಂಗೆ ಎಲ್ಲಾ ಸೀಸನ್ ಅಲ್ಲೂ ಸಿಗೋದಿಲ್ಲ. ಆ ಕಾರಣದಿಂದ ಇದನ್ನ ನಾವು ಸಂಸ್ಕರಣೆ ಮಾಡಬೇಕು. ಹಾಗೂ ಈ ಸಂಸ್ಕರಣೆ ಮಾಡೋದ್ರಿಂದ ನಮ್ಮ ರಫ್ತಿಗೂ ಕೂಡ ಒಳ್ಳೆ ಅವಕಾಶ ಇರ್ತದೆ, ರಫ್ತಿಗೆ. ಸೊ ಇನ್ಕಮ್ ವೈಸ್ ನೋಡಿದ್ರು ಕೂಡ ರಫ್ತಿಗೆ ಕೂಡ ಒಳ್ಳೆ ಅವಕಾಶ ಇರ್ತದೆ, ಹಾಗೂ ರೈತರು ಇದರ ಲಾಭವನ್ನು ಪಡೆಯಬಹುದಾಗಿರ್ತದೆ. ಈಗ ನಮ್ಗೆ ಗೊತ್ತಿರೋ ಹಾಗೆ ನಾನು ಬೇರೆ ಬೇರೆ ಋತುಗಳಲ್ಲಿ ಅಂತ ಹೇಳಿದೆ. ಫಾರ್ ಎಕ್ಸಾಂಪಲ್, ಈಗ ಮಾವು, ಈ ಸಮಯದಲ್ಲಿ ನಮ್ಗೆ ಹೆಚ್ಚಾಗಿ ಮಾವು ಸಿಗುವಂತದ್ದು. ನೆಕ್ಸ್ಟ್ ನಿಮ್ಗೆ ಮೇ, ಜೂನ್, ಜುಲೈಯಲ್ಲಿ ನೇರಳೆ ಹಣ್ಣು ಸಿಗುತ್ತೆ, ನಿಮ್ಗೆ ಜುಲೈ ಕಳೆದ್ಮೇಲೆ ನೇರಳೆ ಹಣ್ಣು ಅಥವಾ ಪನ್ನೇರಳೆ ಹಣ್ಣು ಸಿಗದೇ ಇಲ್ಲ. ಅದೇ ರೀತಿ ಕಿತ್ತಲೆ ಸೀಸನ್ ಮುಗಿತಾ ಬಂತು, ದ್ರಾಕ್ಷಿ ಸೀಸನ್ ಇದೆ ಈಗ. ಆಮೇಲೆ ನಿಮ್ಗೆ ಹೆಚ್ಚು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಕಲಗಡಿ ಎಲ್ಲಾ ಟೈಮಲ್ಲೂ ಬೆಳೀತಿದ್ದಾರೆ. ನಾವು ಮುಂಚೆ ಇದ್ದಾಗ ಕೆಲವೊಂದು ಸೀಸನ್ ಅಲ್ಲಿ ಮಾತ್ರ ಸಿಗ್ತಾ ಇತ್ತು, ಈಗೆಲ್ಲ ಹೈಬ್ರಿಡ್ಸ್ ಎಲ್ಲ ಬಂದಿರೋದ್ರಿಂದ ಎಲ್ಲಾ ಸೀಸನ್ ಅಲ್ಲೂ ಸಿಗ್ತಾ ಇರ್ತದೆ. ಅದೇ ರೀತಿ ಬೇರೆ ಬೇರೆ ತರಕಾರಿ ಹಣ್ಣುಗಳು ಬೇರೆ ಬೇರೆ ಋತುವಿನಲ್ಲಿ ಸಿಗುವಂತ ಚಾನ್ಸ್ ಇರೋದ್ರಿಂದ ಇನ್ನ ನಮ್ಗೆ ಮುಂದಕ್ಕೆ ಎಲ್ಲ ವರ್ಷದ ಪೂರ್ತಿ ನಿತ್ಯ ಯೂಸ್ ಮಾಡ್ಕೊಳ್ಳಿಕ್ಕೋಸ್ಕರ ನಾವು ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಮಾಡಬೇಕಾಗ್ತದೆ. ಜೊತೆಗೆ ಈ ಹಣ್ಣು ಮತ್ತು ತರಕಾರಿಯ ಸಂಸ್ಕರಣೆ ಅವಕಾಶಗಳು ಅಂತ ಹೇಳಿದ್ರೆ ಏನೇನು ಅವಕಾಶಗಳ ಬಗ್ಗೆ ಹೇಳ್ತೀರಾ? ಈಗ ನಮ್ಮ ದೇಶದಲ್ಲಿ ಜನಸಂಖ್ಯೆ ಅತಿ ಹೆಚ್ಚಾಗಿದೆ. ಸೊ ಒಂದು ಮ್ಯಾನ್ ಪವರ್ ಇರೋದ್ರಿಂದ ನಿಮ್ಗೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುವಂತದ್ದು ಒಂದು. ನಂತರ ಬೇರೆ ರಾಷ್ಟ್ರಗಳಲ್ಲಿ 60%-70% ಹಣ್ಣು ಮತ್ತು ತರಕಾರಿಗಳನ್ನ ಸಂಸ್ಕರಣೆ ಸಂಸ್ಕರಣೆ ಮಾಡ್ತಾರೆ. ಬಟ್ ನಮ್ಮ ಒಂದು ದೇಶದಲ್ಲಿ ನಾವು ಕೇವಲ 2% ಮಾತ್ರ ಸಂಸ್ಕರಣೆ ಮತ್ತು ಮೂಲವರ್ಧನ ಮಾಡ್ತಾ ಇರೋದು. ಸೊ ಅದು ಒಂದು ಕೂಡ ಅವಕಾಶ ಎಂಪ್ಲಾಯ್ಮೆಂಟ್ ಜನರೇಷನ್ಗೆ. ಆಮೇಲೆ ಅದೇ ರೀತಿ ನಾನು ಈಗಾಗಲೇ ಹೇಳಿದಂತೆ ಬೆಳೆಗಳು ಬೇರೆ ಬೇರೆ ಸೀಸನ್ ಅಲ್ಲಿ ಸಿಗ್ತವೆ, ಕೆಲವೊಂದು ಸೀಸನ್ ಸಿಗೋದಿಲ್ಲ. ಫಾರ್ ಎಕ್ಸಾಂಪಲ್ ಆಲೂಗಡ್ಡೆ, ನೀವು ಮುಂಗಾರು ಹಂಗಾಮಿನಲ್ಲಿ ಹಾಕಂತ ಆಲೂಗಡ್ಡೆ ನೀವು ಸಂಸ್ಕರಿಸಿ ಯಾವಾಗ ಬೇಕಾದ್ರೆ ಯೂಸ್ ಮಾಡ್ಕೊಬಹುದು. ಒಂದು ಎಕ್ಸಾಂಪಲ್, ನೀವು ಚಿಪ್ಸ್ ಮಾಡ್ಲಿಕ್ಕೆ ಆಗಿರ್ಬೋದು, ಎಲ್ಲದಕ್ಕೂ ವರ್ಷ ನಿತ್ಯ ನಿಮ್ಗೆ ಸಿಗಂತದ್ದು. ಯಾಕೆ ಮಾಡ್ತಾರೆ ಅಂದ್ರೆ ಸಂಸ್ಕರಣೆ ಮಾಡ್ತಾರೆ, ಕೋಲ್ಡ್ ಸ್ಟೋರೇಜ್ ಅಲ್ಲಿ ಆಲೂಗಡ್ಡೆನ ಇಡುವಂತದ್ದು. ಬಾಳೆ ಆದ್ರೆ ನಿಮ್ಗೆ ಎಲ್ಲಾ ಸೀಸನ್ ಸಿಗುತ್ತೆ. ಕೆಲವೊಂದು ಹಣ್ಣುಗಳು, ಈಗ ನಾನು ನೇರಳೆ ಅಂತ ಹೇಳಿದೆ ಹಿಂದೆ, ನೇರಳೆ ನಿಮ್ಗೆ ಸಿಗೋದು 2-3 ತಿಂಗಳಲ್ಲಿ. ಸೊ ಈಗ ಡಯಾಬಿಟಿಕ್ ಪೇಷಂಟ್ಸ್ ಗೆ ನೇರಳೆ ಒಳ್ಳೇದು. ಸೊ ಅದನ್ನ ವರ್ಷ ಪೂರ್ತಿ ಸಿಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನಾವು ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡ್ಬೇಕು. ಸೊ ಇವೆಲ್ಲ ಒಂದು ಅವಕಾಶಗಳು. ಆಮೇಲೆ ಅದೇ ರೀತಿ ದ್ರಾಕ್ಷಿಗಳು, ದ್ರಾಕ್ಷಿಯಲ್ಲಿ ಎಲ್ಲಾ ರೀತಿ ಬೇರೆ ಬೇರೆ ರೀತಿ ಪ್ರಾಡಕ್ಟ್ಸ್ ನ ಮಾಡ್ತೀವಿ, ಲೈಕ್ ವೈನ್ ಮಾಡೋಂಥದ್ದು, ಆಮೇಲೆ ಒಣದ್ರಾಕ್ಷಿ ಮಾಡೋಂಥದ್ದು. ಸೊ ಈ ರೀತಿ ಬೇರೆ ಬೇರೆ ಹಣ್ಣುಗಳಲ್ಲಿ ನಾನು ಮುಂದೆ ಹೇಳ್ತೀನಿ, ಬೇರೆ ಬೇರೆ ಹಣ್ಣು ಮತ್ತು ತರಕಾರಿಗಳಲ್ಲಿ ಬೇರೆ ಬೇರೆ ಪದಾರ್ಥಗಳನ್ನು ಮಾಡಿ ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡೋಕೆ ನಮಗೆ ಸಿಕ್ಕಾಪಟ್ಟೆ ಅವಕಾಶಗಳಿದೆ. ಹಾಗೆ ಸರ್ಕಾರ ಕೂಡ ಇದಕ್ಕೆ ಫೇವರ್ ಆಗಿ ಬೇರೆ ಬೇರೆ ಸ್ಕೀಮ್ಸ್ಗಳು, ಬೇರೆ ಬೇರೆ ಸಬ್ಸಿಡಿಗಳು, ಪ್ರೊಸೆಸಿಂಗ್ ಯೂನಿಟ್ಗೆ ಸಬ್ಸಿಡಿಗಳು ಕೊಡುವಂತ ಕೆಲಸ ಕೂಡ ಮಾಡ್ತಾ ಇದೆ. ಸೊ ಕೋಆಪರೇಟಿವ್ ಏಜೆನ್ಸೀಸ್ಗಳಿದ್ದಾವೆ, ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಸ್ಗಳಿದೆ. ಸೊ ಇವೆಲ್ಲ ಅವಕಾಶಗಳನ್ನ ನಾವು ಬಳಸ್ಕೊಂಡು ಈಗ ನಾನು ಹೇಳ್ದಂಗೆ 50-60% ಬೇರೆ ದೇಶದಲ್ಲಿ ಮಾಡ್ತಾ ಇದೆ, ನಾವು ಕೇವಲ 2ರಲ್ಲಿದ್ದೀವಿ. ಸೊ ಇವೆಲ್ಲ ಬಳಸ್ಕೊಂಡು ಅಟ್ಲೀಸ್ಟ್ 15-20 ಕರು ಬರಬಹುದಲ್ವಾ. ಜೊತೆಗೆ ಈ ಒಂದು ಹಣ್ಣು ಮತ್ತು ತರಕಾರಿಗಳನ್ನ ಕೇವಲ ಒಂದು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟರೆ ಸಂಸ್ಕರಣೆ ಆಗಲ್ಲ ಸರ್, ಅದಕ್ಕೆ ಆದಂತ ಒಂದು ವಿಧಾನಗಳಿರ್ತವೆ. ಯಾವ ವಿಧಾನಗಳನ್ನು ಅನುಸರಿಸಿ ಇವುಗಳನ್ನ ಸಂಸ್ಕರಣೆ ಮಾಡಬೇಕು ಅಂತ ಹೇಳ್ತೀರಿ? ಸೊ ಹಣ್ಣು ಮತ್ತು ತರಕಾರಿಗಳನ್ನು ಸಂಸ್ಕರಿಸಲು ವಿಧಾನ ಯಾವುವು ಅಂತಂದ್ರೆ, ಒಂದು ಶುಷ್ಟೀಕರಣ ಅಂತಂದ್ರೆ, ಶುಷ್ಟೀಕರಣ ಅಥವಾ ನಿರ್ಜಲೀಕರಣ ಅಂತ ಹೇಳ್ತೀವಿ. ಅದನ್ನ ಅದು ಒಣಗಿಸುವಂಥದ್ದು ಅಥವಾ ಅದರಲ್ಲಿರುವಂತಹ ನೀರಿನ ಅಂಶ ತೆಗೆಯುವಂಥದ್ದು, ಅದು ಒಂದು. ಅದಕ್ಕೆ ಡ್ರೈಯಿಂಗ್ ಆ್ಯಂಡ್ ಡಿಹೈಡ್ರೇಷನ್ ಅಂತ ನಾವು ಹೇಳ್ತೀವಿ. ನಂತರ ಹಣ್ಣಿನ ರಸದಿಂದ ವಿವಿಧ ಪಾನೀಯಗಳನ್ನು ತಯಾರು ಮಾಡುವಂಥದ್ದು, ಮತ್ತು ಹಣ್ಣಿನ ತಿರುಳುಗಳು ಲೈಕ್ ಪೈನಾಪಲ್ ಆಗಿರ್ಬೋದು, ಬೇರೆ ಬೇರೆ ಹಣ್ಣುಗಳಿಂದ ಅದರಲ್ಲಿ ಜಾಮ್ಸ್ ಮಾಡುವಂಥದ್ದು, ಪೇರಲೆಯಿಂದ ಜೆಲ್ಲಿ ಮಾಡುವಂಥದ್ದು, ಬೇರೆ ಬೇರೆ ಪದಾರ್ಥಗಳನ್ನ ಮಾಡುವಂಥದ್ದು, ಸಕ್ಕರೆಯನ್ನ ಬೆರೆಸಿ ಬೇರೆ ಬೇರೆ ಹಣ್ಣಿನ ತಿರುಳಿನ ಜೊತೆ ಪದಾರ್ಥಗಳು ಮಾಡುವಂಥದ್ದು, ಮತ್ತು ಹಣ್ಣು ಮತ್ತು ತರಕಾರಿ ತುಂಡುಗಳನ್ನು ಅಥವಾ ತಿರುಳುಗಳನ್ನು ಡಬ್ಬೀಕರಣ ಮಾಡೋದು, ಅಂದ್ರೆ ಕ್ಯಾನಿಂಗ್ ಅಂತ ಹೇಳ್ತೀವಿ. ಈ ಇತ್ತೀಚೆಗೆ ಪೈನಾಪಲ್ ಕ್ಯಾನಿಂಗ್, ಈ ಸೊರಬ ಮತ್ತು ಇಲ್ಲೆಲ್ಲ ಬನವಾಸಿ ಹತ್ರ ಎಲ್ಲ ಸುಮಾರು ಕ್ಯಾನಿಂಗ್ ಇಂಡಸ್ಟ್ರೀಸ್ಗಳು ಆಗಿದಾವೆ. ಸೊ ಹಣ್ಣಿನ ತುಂಡುಗಳು ಸ್ಲೈಸ್ಗಳನ್ನ ಮಾಡಿಬಿಟ್ಟು ಅದನ್ನ ಕ್ಯಾನಿಂಗ್ ಡಬ್ಬೀಕರಣ ಮಾಡಿಬಿಟ್ಟು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡುವಂಥದ್ದು. ಅದರಲ್ಲಿ ಕ್ಯಾನಿಂಗ್ ಅಲ್ಲಿ 2 ತರ ಬರುತ್ತೆ, ತರಕಾರಿಗಳಿಗೆ ನಾವು ಉಪ್ಪಿನ ಅಂಶದಲ್ಲಿ ಇಡುವಂಥದ್ದು, ಆಮೇಲೆ ಹಣ್ಣುಗಳನ್ನ ಸಕ್ಕರೆ ಅಂಶದಲ್ಲಿ. ಸಕ್ಕರೆ ಅಂಶ ಎಷ್ಟು ಅಂದ್ರೆ ಹಣ್ಣಿಗೆ ಆದ್ರೆ 30-35% ಸಕ್ಕರೆ ಪಾಕವನ್ನು ತಯಾರು ಮಾಡಿ ಅದರಲ್ಲಿ ಈ ಹಣ್ಣಿನ ತುಂಡುಗಳನ್ನು ಹಾಕ್ಬಿಟ್ಟು ಅದನ್ನು ಡಬ್ಬೀಕರಣಗೊಳಿಸಿ ಅಂದ್ರೆ ಕ್ಯಾನಿಂಗ್ ಮಾಡಿ ಇದನ್ನ ನಾವು ಸ್ಟೋರ್ ಮಾಡಿ ರಫ್ತು ಮಾಡುವಂಥದ್ದು. ಅದೇ ತರಕಾರಿಗಳಿಗೆ ಬಂದ್ರೆ 2% ಉಪ್ಪಿನ ದ್ರಾವಣವನ್ನು ಸೇರಿಸಿ ಅದರಲ್ಲಿ ಬಟಾಣಿ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಬೀನ್ಸ್ ಆಗಿರ್ಬೋದು, ಈ ತರಹದ ಪದಾರ್ಥಗಳನ್ನು, ಯಾಕಂದ್ರೆ ನಮ್ಮ ಈ ತರಹದ ಪದಾರ್ಥಗಳನ್ನೆಲ್ಲ ಅದು ಉಪ್ಪಿನ ಹಾಕಿ ಅದನ್ನ ಡಬ್ಬೀಕರಣಗೊಳಿಸಿ ರಫ್ತು ಮಾಡುವಂಥದ್ದು. ಈಗ ಬೇರೆ ಬೇರೆ ದೇಶಗಳಲ್ಲಿ, ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಅಥವಾ ಮಿಡ್ಲ್ ಈಸ್ಟ್ ಕಂಟ್ರೀಸ್ಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ರೆಡಿ ಫುಡ್ಸ್ ನ ರೆಡಿ ಯೂಸ್ ಮಾಡ್ಲಿಕ್ಕೆ ಇದು ಮಾಡ್ತಾರೆ. ಸೊ ಇವು ಜಾಸ್ತಿ ದಿವಸ ಇಡಕ್ ಆಗೋದಿಲ್ಲ ಹಣ್ಣು. ಸೊ ಇದನ್ನ ಡಬ್ಬೀಕರಣಗೊಳಿಸಿ ಈ ನೀರಿನ ಅಂಶ ಉಪ್ಪಿನ ಅಂಶದಲ್ಲಿ ಇಟ್ಟು ನೆಕ್ಸ್ಟ್ ಅವ್ರು ಬೇಕಾದಾಗ ಅದನ್ನ ಓಪನ್ ಮಾಡ್ಕೊಂಡು ಉಪ್ಪಿನ ಅಂಶ ತೆಗೆದು ಆ ತರಕಾರಿಗಳನ್ನ ಬಟಾಣಿಗಳನ್ನ ಯೂಸ್ ಮಾಡ್ಕೊಬಹುದು. ಹಿಂಗೆ ಡಬ್ಬೀಕರಣ ಮಾಡಿ ಕೂಡ ನಾವು ಇದನ್ನ ಸಂಸ್ಕರಣೆ ಮಾಡಬಹುದು. ಈಗಾಗಲೇ ನಾನು ಹೇಳ್ದಂಗೆ ಹಣ್ಣಿನ ತಿರುಳಿನ ಪದಾರ್ಥಗಳು ಅಂದ್ರೆ 68-70% ಸಕ್ಕರೆ ಅಂಶ ಇರುವಷ್ಟು ಮಾಡಿ ಅದರಲ್ಲಿ ಜಾಮು, ಜೆಲ್ಲಿ, ಮಾರ್ಮಲೇಟ್ಸ್ ಅಂತ ಬೇರೆ ಬೇರೆ ಪದಾರ್ಥಗಳನ್ನ ಮಾಡಬಹುದು. ಇದೇ ರೀತಿ ಕೆಮಿಕಲ್ ಯೂಸ್ ಮಾಡಿ ಸೋಡಿಯಂ ಬೆಂಜೋಯೇಟ್ ಮತ್ತು ಸೋಡಿಯಂ ಪೊಟಾಷಿಯಂ ಬೈಸಲ್ಫೇಟ್ ಅಂತ 2 ಕೆಮಿಕಲ್ಸ್ ಬರ್ತವೆ ಅಂದ್ರೆ ಪ್ರಿಸರ್ವೇಟಿವ್ಸ್ ಅಂತ ಹೇಳ್ತೀವಿ. ಸಣ್ಣ ಪ್ರಮಾಣದಲ್ಲಿ ಸಕ್ಕರೆ ಕೂಡ ಪ್ರಿಸರ್ವೇಟಿವ್, ಜಾಸ್ತಿ ಪ್ರಮಾಣದಲ್ಲಿ ಸಕ್ಕರೆ ಇತ್ತು ಅಂತಂದ್ರೆ ಅದು ಕೂಡ ಒಂದು ಪ್ರಿಸರ್ವೇಟಿವ್ ಆಗಿ ಆಕ್ಟ್ ಮಾಡುತ್ತೆ. ಉಪ್ಪಿನ ಅಂಶ ಕೂಡ ಜಾಸ್ತಿ ಇರೋ ಅದು ಕೂಡ ಪ್ರಿಸರ್ವೇಟಿವ್. ದಬ್ಬೀಕರಣದಲ್ಲಿ ನಾವು ಯಾವುದೇ ಪ್ರಿಸರ್ವೇಟಿವ್ ಹಾಕೋದಿಲ್ಲ, ಸಕ್ಕರೆ ಅಂಶನೇ ಜಾಸ್ತಿ ಇರುತ್ತೆ, ಅದು ಕೆಡದಂತೆ ನೋಡ್ಕೊಳ್ಳುತ್ತೆ. ಅದೇ ರೀತಿ ಉಪ್ಪಿನ ಅಂಶ ಜಾಸ್ತಿ ಇತ್ತು ಅಂತಂದ್ರೂ ಕೂಡ ಅದು ಕೆಡದಂತೆ ನೋಡ್ಕೊಳ್ಳುತ್ತೆ, ಯಾಕಂದ್ರೆ ಬೇರೆ ಬೇರೆ ಫಿಸಿಯೋಲಾಜಿಕಲ್ ಆಕ್ಟಿವಿಟೀಸ್ ನ ಅದಲ್ಲೇ ಹೋಲ್ಡ್ ಮಾಡಿಬಿಡುತ್ತೆ. ಸೊ ಅಲ್ಲಿ ಮುಂದಕ್ಕೆ ಆ ಪದಾರ್ಥಗಳು ಹಾಳಾಗೋದಿಲ್ಲ. ಸೊ ಕೆಲವೊಂದು ಪದಾರ್ಥಗಳಿಗೆ ನಾವು ಕೆಮಿಕಲ್ಸ್ ನ ಯೂಸ್ ಮಾಡ್ಬೇಕು, ರಾಸಾಯನಿಕ ಪ್ರಿಸರ್ವೇಟಿವ್ಸ್ ನ ಯೂಸ್ ಮಾಡ್ಬೇಕಾಗುತ್ತೆ. ಕ್ಲಾಸ್ 2 ಪ್ರಿಸರ್ವೇಟಿವ್ಸ್ ಅಂತ ಹೇಳ್ತೀವಿ, ಅದು ಪೊಟಾಷಿಯಂ ಮೆಟಾಬೈಸಲ್ಫೇಟ್ ಆಗಿರ್ಬೋದು, ಸೋಡಿಯಂ ಬೆಂಜೋಯೇಟ್ ಆಗಿರ್ಬೋದು. ಈ ರೀತಿ ಬೇರೆ ಬೇರೆ ಪದಾರ್ಥಗಳನ್ನ ಬೇರೆ ಬೇರೆ ರೀತಿಯಲ್ಲಿ ನಾವು ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡುವಂತ ಅವಕಾಶಗಳು ನಮ್ಮಲ್ಲಿ ಇರುವಂತದ್ದು. ಪ್ರಿಸರ್ವೇಟಿವ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಏನಕ್ಕೋಸ್ಕರ ಮಾಡಬೇಕು ಅಂತ? ಅದು ಈಗ ನಾನು ಹೇಳಿದೆ ಬ್ಯಾಕ್ಟೀರಿಯಾ, ಈಸ್ಟ್, ಮೋಲ್ಡ್ಸ್ ಅಂತ ಬರುತ್ತೆ ಅಂತ ಹೇಳಿದೆ. ಸೊ ಅದು ಕೆಡದಂತೆ ನೋಡ್ಕೊಳ್ಳಿಕ್ಕೆ ನಾವು ಪ್ರಿಸರ್ವೇಟಿವ್ಸ್ ನ ಹಾಕಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಜಾಮ್ಗೆ ನಾವು ಪ್ರಿಸರ್ವೇಟಿವ್ ಹಾಕಲಿಲ್ಲ ಅಂದ್ರೆ ಆಗುತ್ತೆ, ಯಾಕಂದ್ರೆ ಈಗಾಗಲೇ ಹೇಳಿದಂಗೆ 65%-68% ಸಕ್ಕರೆ ಅಂಶನೇ ಇರುತ್ತೆ. ಆ ಸಕ್ಕರೆ ಅಂಶ ಏನ್ ಮಾಡುತ್ತೆ ಅಂತಂದ್ರೆ, ಯಾವುದೇ ರೀತಿ ಹೆಚ್ಚು ಸಕ್ಕರೆ ಅಂಶ ಇರೋದ್ರಿಂದ ತಿರುಳಿನಲ್ಲಿ ಯಾವುದೇ ರೀತಿ ಫಂಗಸ್ ಅಥವಾ ಬ್ಯಾಕ್ಟೀರಿಯಾ ಬೆಳೆಯಲಿಕ್ಕೆ ಅವಕಾಶ ಕೊಡೋದಿಲ್ಲ. ಅಲ್ಲಿ ವಾಟರ್ ಆಕ್ಟಿವಿಟಿ ಅಂತ ನಾವು ಹೇಳ್ತೀವಿ, ಅದನ್ನ ಕಡಿಮೆ ಮಾಡಿಬಿಡುತ್ತೆ. ಸೊ ಅಲ್ಲಿರುವಂತ ನೀರಂಶ ಆ ಸೂಕ್ಷ್ಮಾಣು ಜೀವಿಗೆ ಬೆಳ್ಕೊಳ್ಳಿಕ್ಕೆ ಅವಕಾಶ ಕೊಡೋದೇ ಇಲ್ಲ. ಸೊ ಅಲ್ಲೆಲ್ಲ ಪ್ರಿಸರ್ವೇಟಿವ್ ಯೂಸ್ ಮಾಡೋದು. ಈಗ ನಾವು ಸ್ಕ್ವಾಶು ಮತ್ತೆ RTS ಬೇರೆ ಬೇರೆ ಪಾನೀಯಗಳು ಹೇಳಿದ್ನಲ್ಲ, ಅಲ್ಲಿ ಸಕ್ಕರೆ ಅಂಶ ಕಮ್ಮಿ ಇರುತ್ತೆ, 10-15%, 20% ಅಂತ ಇರುತ್ತೆ. ಅಲ್ಲಿ ನಾವು ಸ್ವಲ್ಪ ಪ್ರಮಾಣದಲ್ಲಿ ರಾಸಾಯನಿಕ ಪದಾರ್ಥಗಳನ್ನ ಹಾಕಿದ್ರೆ ಮಾತ್ರ ಅವು ಕೆಡದಂತೆ ನೋಡ್ಕೊಳತ್ತೆ. ನೀವು ಯಾವ್ದೇ ಜಾಮ್ ಪ್ಯಾಕೆಟ್ಸ್ ಅಲ್ಲಿ ನೋಡಿರಿ, ಅಥವಾ ಮನೇಲಿ ಟೊಮೆಟೊ ಕೆಚಪ್ ಹಾಕಿರ್ತಾರೆ, ಅದರಲ್ಲಿ ಪ್ರಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ, ಯಾವ್ದಕ್ಕೆ ಹಾಕಿರುತ್ತೆ ಯಾವ್ದಕ್ಕೆ ಹಾಕಿರಲ್ಲ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಆಮೇಲೆ ಎಲ್ಲ FPO ಆರ್ಡರ್ ಅಂತ ಇದೆ, ಅದ್ರ ಪ್ರಕಾರ ಏನ್ ಸ್ಪೆಸಿಫಿಕೇಶನ್ಸ್ ಕೊಟ್ಟಿರ್ತಾರೆ ಅಷ್ಟೇ ಪ್ರಮಾಣದಲ್ಲಿ ತಿರುಳು ಇರಬೇಕು, ಸಕ್ಕರೆನೂ ಇರಬೇಕು, ಉಪ್ಪು ಇರಬೇಕು, ಅದೇ ರೀತಿ ಪ್ರಿಸರ್ವೇಟಿವ್ ಕೂಡ ಅದು ಒಂದು ಸ್ಟ್ಯಾಂಡರ್ಡ್ ಇದೆ, ಅದ್ರ ಮೇಲೆ ಮೀರಿ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಆ ಪ್ರಕಾರನೇ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸರ್, ಈ ತರಹದ ಪ್ರಿಸರ್ವೇಟಿವ್ಸ್ ಅಂತ ಹೇಳಿದ್ರಿ, ಅದು ಎಷ್ಟು ಅವಧಿ ಅಂತ ಗೊತ್ತಾಗೋದು ಯಾವ ತರ ಅಂತ? ಕೆಲವೊಂದು ಪದಾರ್ಥಕ್ಕೆ 9 ತಿಂಗಳ ತನಕ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾವು ಸಾಸ್ ಗೀಸ್ ಎಲ್ಲ ಮಾಡ್ತೀವಲ್ಲ, 9 ತಿಂಗಳ ತನಕ ಚೆನ್ನಾಗಿರುತ್ತೆ ಅಂತ ನಾವು ಹೇಳ್ತೀವಿ. ಒಂದೊಂದು 9 ತಿಂಗಳ ತನಕ ಅದ್ರ ಎಕ್ಸ್ಪೈರಿ ಡೇಟ್ 9 ತಿಂಗಳಿಗೆ ಇರುತ್ತದೆ. ಜಾಮು ಕೂಡ ಸಕ್ಕರೆ ಇರುತ್ತೆ 1 ವರ್ಷ 9 ತಿಂಗಳು, ಹೀಗೆ ಬೇರೆ ಬೇರೆ ಪದಾರ್ಥಕ್ಕೆ. ಆಮೇಲೆ ಯಾವುದೇ ಈ ನಮ್ಮ ಪಾನೀಯಗಳು ಅಂತ ಹೇಳಿದ್ವಿ, ಅವು 3-6 ತಿಂಗಳು ಅತಿ ಹೆಚ್ಚು ಅಂದ್ರೆ 3-6 ತಿಂಗಳೊಳಗಡೆ ಅದನ್ನ ಬಳಸಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಪ್ರಿಸರ್ವೇಟಿವ್ ಇದ್ರೂ ಕೂಡ ಹಾಳಾಗೋ ಚಾನ್ಸಸ್, ಕ್ರಮೇಣ ಅದ್ರ ಕ್ವಾಲಿಟಿ ಡಿಟರ್ಯೂರೇಟ್ ಆಗ್ತಾ ಹೋಗುತ್ತೆ, ಅದು ಹಾಳಾಗ್ತಾ ಬರ್ತದೆ. ಸೊ ಹಂಗಾಗಿ ನಿರ್ದಿಷ್ಟವಾಗಿ ಒಂದೊಂದು ಪದಾರ್ಥಕ್ಕೂ ಒಂದೊಂದು ಎಕ್ಸ್ಪೈರಿ ಡೇಟ್ ಇರುತ್ತೆ, 6 ತಿಂಗಳೊಳಗಡೆ ಬಳಸಿದ್ರೆ ತುಂಬಾ ಒಳ್ಳೇದು. ಈ ಒಂದು ತರಕಾರಿ ಮತ್ತೆ ಹಣ್ಣುಗಳ ಬಗ್ಗೆ ಹೇಳ್ತಾ ಇದ್ರಿ, ಯಾವ್ಯಾವ ಹಣ್ಣುಗಳನ್ನ ಮತ್ತೆ ಯಾವ್ಯಾವ ತರಕಾರಿಗಳನ್ನ ಏನ್ಯಾವ ಉತ್ಪನ್ನಗಳನ್ನ ಮಾಡಬಹುದು ಅಂತ? ಈಗ ಎಲ್ರಿಗೂ ಗೊತ್ತಿರೋಂತೆ, ಟೊಮೆಟೋಗ್ ಬಂದ್ರೆ ಸಾಸ್ ಮಾಡಬಹುದು, ಕೆಚಪ್ ಮಾಡಬಹುದು, ಅದರ ಪೇಸ್ಟ್ ನ ಮಾರ್ಕೆಟ್ ಅಲ್ಲಿ ಮಾರಬಹುದು. ಸ್ಮಾರ್ಟ್ ಶಾಪ್ಸ್ ಗಳಲ್ಲಿ ನಿಮ್ಗೆ ಟೊಮೆಟೊ ಪೇಸ್ಟ್ ಸಿಗುತ್ತೆ, ಟೊಮೆಟೊ ಪ್ಯೂರಿ ಅಂತ ಸಿಗುತ್ತೆ, ಟೊಮೆಟೊ ರಸ ಕೂಡ ಸಿಗುತ್ತೆ, ಆಮೇಲೆ ಸೂಪ್ ಪೌಡರ್ ಸಿಗುತ್ತೆ, ಡಿಹೈಡ್ರೇಟ್ ಮಾಡ್ಬಿಟ್ಟು ಸೂಪ್ ಪೌಡರ್ ಸಿಗುವಂತದ್ದು, ಅಥವಾ ಡೈರೆಕ್ಟ್ ಆಗಿ ಸೂಪ್ ಮಾಡೋ ಅಂತದ್ದು, ಟೊಮೆಟೊ ಸೂಪ್ ಮಾಡೋ ಅಂತದ್ದು ಹೋಟೆಲ್ಗಳಲ್ಲೆಲ್ಲ ಫಸ್ಟ್ ಗೆ ಸ್ಟಾರ್ಟರ್ಸ್ ಅಂತ ಹೇಳಿ ಹೇಳ್ತೀವಿ ಆ ರೀತಿ. ಆಮೇಲೆ ಚಟ್ನಿ ಮಾಡುವಂತದ್ದು, ಉಪ್ಪಿನಕಾಯಿ ಮಾಡುವಂತದ್ದು, ಅದೇ ರೀತಿ ಬೆಂಡೆಕಾಯಿ ಬಂದ್ರೆ ಒಣಗಿಸಿದ ತುಂಡುಗಳು ಮಾಡಬಹುದು. ಈಗಾಗಲೇ ಹೇಳಿದಂಗ ಬಟಾಣಿ ಮತ್ತೆ ಬೀನ್ಸ್ ಡಬ್ಬೀಕರಣಕ್ಕೆ ಯೂಸ್ ಮಾಡಬಹುದು. ಅದೇ ರೀತಿ ಆಲೂಗಡ್ಡೆ ಬಂತು ಅಂತಂದ್ರೆ ಆಲೂಗಡ್ಡೆಯಲ್ಲಿ ನಾವು ಚಿಪ್ಸ್ ಮಾಡುವಂಥದ್ದು, ಫ್ರೆಂಚ್ ಫ್ರೈಸ್ ಮಾಡುವಂಥದ್ದು, ಬೂದುಗುಂಬಳ ನಾವು ಅದನ್ನ ಕ್ಯಾಂಡಿ ಮಾಡಬಹುದು. ಆಗ್ರಾ ಪೇಟಾ ಅಂತ ಬರುತ್ತೆ, ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತೀವಿ ಬಿಳಿ, ಇದು ಆಗ್ರಾ ಪೇಟಾನ ತುಂಬಾ ಜನ ಇಷ್ಟಪಡ್ತಾರೆ, ಅದು ಬೂದುಗುಂಬಳಕಾಯಿಂದ ಮಾಡುವಂಥದ್ದು. ಆಮೇಲೆ ಎಲೆಕೋಸಿನಿಂದ ನಾವು ಎಲೆಕೋಸಿನ ಉಪ್ಪಿನಕಾಯಿ ಅಂದ್ರೆ ಅದನ್ನ ಸೌರಕ್ರಾಟ್ ಅಂತ ಹೇಳ್ತೀವಿ, ಅದೊಂದು ರೀತಿ ಉಪ್ಪಿನಕಾಯಿನೇ ಆಗುತ್ತೆ, ಸೌರಕ್ರಾಟ್ ಅಂತ ಮಾಡಬಹುದು ಎಲೆಕೋಸಿಂದು. ಅದೇ ರೀತಿ ಕಲಂಗಡಿ ಹಣ್ಣಿಂದು ರಸ ಆಗಿರ್ಬೋದು, ಸ್ಕ್ವಾಶ್ ಆಗಿರ್ಬೋದು. ಇತ್ತೀಚೆಗೆ ಇನ್ನೊಂದು ಬಂದಿದೆ, ಕಲಂಗಡಿ ಹಣ್ಣಿಂದ ಏನ್ ಸಿಪ್ಪೆ ಇರುತ್ತೆ ಅದನ್ನ ಕ್ಲೀನ್ ಆಗಿ ತೊಳೆದು ತೆಗೆದು ಅದರಲ್ಲಿ ಟೂಟಿ ಫ್ರೂಟಿ ಅಂತ ಮಾಡಬಹುದು. ಈಗ ಐಸ್ ಕ್ರೀಮ್ಗಳಲ್ಲಿ ಕೇಕ್ಗಳಲ್ಲಿ ಒಂದೊಂದು ಸಣ್ಣ ಸಣ್ಣ ಹಣ್ಣು, ಒಂದು ಕೆಂಪುದು ಬೇರೆ ಬೇರೆ ಕಲರ್ ಇಂದು ಹಾಕಿರ್ತಾರಲ್ಲ ಸಣ್ಣ ಫ್ರೂಟ್ ಸಣ್ಣ ಸಣ್ಣದು, ಅದು ಟೂಟಿ ಫ್ರೂಟಿ ಅಂತ, ಅದನ್ನು ಕೂಡ ನಾವು ಕಲಂಗಡಿ ಹಣ್ಣಿನ ಸಿಪ್ಪೆಯಿಂದ ಮಾಡುವಂಥದ್ದು. ಈ ರೀತಿ ತರಕಾರಿಗಳು, ಹಣ್ಣುಗಳು ಬಂದ್ರೆ ಎಲ್ಲ ಹಣ್ಣುಗಳಲ್ಲೂ ಸಾಮಾನ್ಯವಾಗಿ ನೀವು ಪಾನೀಯಗಳಂತ ತೊಗೊಂಡೇ ತೊಗೊಂಡಿರ್ತೀರ, RTS ಆಗಿರ್ಬೋದು, ಸ್ಕ್ವಾಶ್ ಆಗಿರ್ಬೋದು, ಮಿಲ್ಕ್ ಶೇಕ್ಸ್ ಆಗಿರ್ಬೋದು. ಅದ್ರ ಜೊತೆಗೆ ಮಾವಿನಿಂದ ಆಯ್ತು ಅಂದ್ರೆ ಉಪ್ಪಿನಕಾಯಿ ಮಾಡ್ಬೋದು, ಚಟ್ನಿ ಮಾಡ್ಬೋದು, ಗುಳಂಬ ಅಂತ ಮಾಡ್ತಾರೆ, ಮಾವಿನ ಹಣ್ಣಿನ ವಡೆ ಕೂಡ ಮಾಡ್ತಾರೆ. ಆಮೇಲೆ ಡಬ್ಬೀಕರಿಸಿದ ತಿರುಳು ಅಂದ್ರೆ ಮ್ಯಾಂಗೋ ಪಲ್ಪ್ ಕ್ಯಾನಿಂಗ್ ಅಲ್ಲಿ ಮಾಡಿರುವಂಥದ್ದು, ಈ ರೀತಿ ಪೇರಲದಲ್ಲಿ ಜಲ್ಲಿ ಮಾಡ್ಬೋದು, ಚೀಸ್ ಮಾಡ್ಬೋದು, ಹಣ್ಣಿನ ರಸ ಮಾಡ್ಬೋದು, ನೆಕ್ಟರ್ ಮಾಡ್ಬೋದು, ಆಮೇಲೆ ಚಿಕ್ಕೋಲಿ ಜಾಮ್ ಮಾಡ್ಬೋದು, ರಸ ಒಣಗಿಸಿರೋ ತುಂಡುಗಳು, ದ್ರಾಕ್ಷಿ ಒಣಗಿದ ದ್ರಾಕ್ಷಿ ಮಾಡ್ಬೋದು, ಗೋಡಂಬಿ ಹಣ್ಣಿನ ಫೆನ್ನಿ ಮಾಡ್ಬೋದು, ಸ್ಕ್ವಾಶ್ ಮಾಡ್ಬೋದು, ಸಿರಪ್ ಮಾಡ್ಬೋದು, ಹಲಸಿನ ಚಿಪ್ಸ್ ಮಾಡ್ಬೋದು, ಹಲಸಿನ ಹಪ್ಪಳ ಮಾಡ್ಬೋದು. ಇದೇ ರೀತಿ ಬೇರೆ ಬೇರೆ ಪದಾರ್ಥದಿಂದ ನಾನು ಒಂದಷ್ಟು ಉದಾಹರಣೆ ಕೊಟ್ಟೆ ಅಷ್ಟೇ. ಇದೇ ರೀತಿ ಬೇರೆ ಬೇರೆ ಪದಾರ್ಥಗಳಿಂದ ಬೇರೆ ಬೇರೆ ಉತ್ಪನ್ನಗಳನ್ನು ತಯಾರಿಸಬಹುದು. ಇದಲ್ಲದೆ ನಮ್ಮ ಹಳ್ಳಿಗಳಲ್ಲಿ ಸುಮಾರಷ್ಟು ಪದಾರ್ಥಗಳು ನಮ್ಗೆ ಅನ್ನೋಟಿಸ್ಟ್ ಆಗಿ ಹೋಗಿರುತ್ತೆ, ಕೆಲವೊಂದು ಅವರು ಇಂಡಿಜಿನಿಯಸ್ ಆಗಿ ಮಾಡ್ತಾ ಇರ್ತಾರೆ, ಅದು ನಮಗೆ ಗೊತ್ತಿರೋದಿಲ್ಲ. ಸೊ ಈ ಮೌಲ್ಯವರ್ಧನೆ ಮತ್ತು ಸಂಸ್ಕರಣೆಯಲ್ಲಿ ಅದನ್ನ ಕಾಲೇಜು ಅಥವಾ ನಮ್ಮ ಇನ್ಸ್ಟಿಟ್ಯೂಷನ್ಸ್ಗಳಾಗಿರ್ಬೋದು ಅಥವಾ ಡಿಪಾರ್ಟ್ಮೆಂಟ್ಗಳಾಗಿ ಈ ತರದ ಒಂದು ಪದಾರ್ಥಗಳು ಏನ್ ಮಾಡ್ತಿದ್ದ ಒಂದು ಬೆಳಕಿಗೆ ತಂದು ಅದನ್ನು ಕೂಡ ಆ ಹಣ್ಣನ್ನು ಕೂಡ ಪಾಪ್ಯುಲರೈಸ್ ಮಾಡಬಹುದು, ಅತಿ ಹೆಚ್ಚು ಅದಕ್ಕೆ ಇದು ಪುಷ್ಟಿ ಕೊಡಬಹುದು. ಯಾಕಂದ್ರೆ ಕೆಲವೊಂದು ಅನ್ನೋಟಿಸ್ಟ್ ಆಗಿರುತ್ತವೆ, ಅದರಲ್ಲಿ ಏನ್ ಅಂಶ ದೇಹಕ್ಕೆ ಒಳ್ಳೇದಿರುತ್ತೆ ನಮಗೂ ಗೊತ್ತಿರೋದಿಲ್ಲ, ಹಂಗೆ ಅನ್ನೋಟಿಸ್ಟ್ ಆಗಿ ಹೋಗಿರ್ತವೆ ಕೆಲವೊಂದು

ಇದು ನಾನು ಡಾಕ್ಟರ್ ನಾಗರಾಜ್ ಆರ್ ಅಂತ ನನ್ನ ನಂಬರ್. ಈ ರೀತಿ ಎರಡು ನಂಬರ್ ಗಳಿಗೆ ನೀವು ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ, ಮತ್ತೆ ನೀವು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ಕೂಡ ಹೆಸರನ್ನು ನೋಂದಾಯಿಸಬಹುದು. ಇದರಿಂದ ಎಲ್ಲ ರೈತ ಬಾಂಧವರು, ಎಲ್ಲ ಯುವಕರು, ಗ್ರಾಮೀಣ ಮತ್ತು ಪಟ್ಟಣ ಪ್ರದೇಶದ ಯುವಕರು ಈ ಒಂದು ಮೂರು ತರಬೇತಿಗಳ ಉಚಿತವಾದ ತರಬೇತಿಗಳ ಸೌಲಭ್ಯವನ್ನು ಪಡೆದುಕೊಳ್ಳಬೇಕಾಗಿ ಈ ಮೂಲಕ ತಮ್ಮ ಎಲ್ಲರಲ್ಲೂ ನಾನು ಕೇಳಿಕೊಳ್ತೇನೆ. ನಮಸ್ಕಾರ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಭದ್ರಾವತಿ ತಾಲೂಕು ಅತ್ತಿಗುಂದದ ಹೆಚ್ಎಂ ನೇತ್ರಾವತಿ ಮತ್ತು ತಂಡದಿಂದ ಬಾಣಂತಿ ಪದ. ಕೃಷ್ಣನ ಗಳಿರೆನ್ನೋತ ಹರಳೆಣ್ಣೆ ಗೋಷ್ಠೋ ನಾರುತ ಮೈಯೋಳು, ಹರಳೆಣ್ಣೆ ಗೋಷ್ಠೋ ನಾರುತ ಮೈಯೋಳು, ಸಾರು ತೊಗಲಿ ಬೇಡಿ ಸರಸ ನಮ್ಮಲ್ಲಿಲ್ಲ, ಸಾರು ತೊಗಲಿ ಬೇಡಿ ಸರಸ ನಮ್ಮಲ್ಲಿಲ್ಲ, ಬಾಣೋತ್ಯೋ ರಂಗ ಬರಬಾರದು, ಬಾಣೋತ್ಯೋ ರಂಗ ಬರಬಾರದು, ವಜಯ ಬೆಳ್ಳುಳ್ಳಿ ತಿಂದೋ ಈಗಲೇ ನಮ್ಮ ಬಾಯಿಗಳು ನಾರುತ್ತವೆ, ಈಗಲೇ ನಮ್ಮ ಬಾಯಿಗಳು ನಾರುತ್ತವೆ, ಬೇಸರಿಕೆ ಎಂಬುದಕ್ಕೆ ಏಸು ದಿನವಾಯ್ತು, ಬೇಸರಿಕೆ ಎಂಬುದಕ್ಕೆ ಏಸು ದಿನವಾಯ್ತು, ಪರಮೋಷವ ಮಾಡಿ ಪೋಗೋ ಗೋವಿಂದ, ಬಾಣೋತ್ಯೋ ರಂಗ ಬರಬಾರದು, ಬಾಣೋತ್ಯೋ ರಂಗ ಬರಬಾರದು, ಬಿಸಿ ನೀರ ಕಾಸಿಕೊಳ್ಳೇ ಎಲ್ಲ ಸ್ತ್ರೀಯೇ ಹಸನಾಗಿ ಎರೆದು ಕೊಳ್ಳೆ, ಎಲ್ಲ ಸ್ತ್ರೀಯೇ ಹಸನಾಗಿ ಎರೆದು ಕೊಳ್ಳೆ, ಏಕ ಮೊದರು ಕೆಂಬೋ ಸೀರೆಯನ್ನುಟ್ಟುಕೊಂಡು, ಏಕ ಮೊದರು ಕೆಂಬೋ ಸೀರೆಯನ್ನುಟ್ಟುಕೊಂಡು, ಶ್ರೀಕಾಂತ ನೆತ್ತಿಕೊಂಡು ಬಾರೆ ವಯ್ಯಾರಿ, ಬಾಣೋತ್ಯೋ ರಂಗ ಬರಬಾರದು, ಬಾಣೋತ್ಯೋ ರಂಗ ಬರಬಾರದು, ಒಡವೆ ವಸ್ತ್ರಗಳನ್ನು ಈಗಲೇ ನಾವು ಇಡಲು ಬಾರದು ಮೈಯೋಳು, ಈಗಲೇ ನಾವು ತೊಡಲು ಬಾರದು ಮೈಯೋಳು, ಮೊಲೆಯ ಹಾಲು ಬತ್ತಿ ಮನೆ ಮನೆ ತಿರುಗಿದರೆ, ಮೊಲೆಯ ಹಾಲು ಬತ್ತಿ ಮನೆ ಮನೆ ತಿರುಗಿದರೆ, ಭಂಗ ಪಡಲಾರೇನು ಖುಷಿಗೆ ಗೋವಿಂದ, ಬಾಣೋತ್ಯೋ ರಂಗ ಬರಬಾರದು, ಬಾಣೋತ್ಯೋ ರಂಗ ಬರಬಾರದು, ಆಕಳ ಕಟ್ಟುವೆನು ಎಲ್ಲ ಸ್ತ್ರೀಯೇ ಬೇಕಾದ ತರಸಿ ಕೊಡುವೆ, ಎಲ್ಲ ಸ್ತ್ರೀಯೇ ಬೇಕಾದ ತರಸಿ ಕೊಡುವೆ, ಏಕ ಮೊದರು ಕೆಂಬೋ ಸೀರೆಯನ್ನುಟ್ಟುಕೊಂಡು, ಏಕ ಮೊದರು ಕೆಂಬೋ ಸೀರೆಯನ್ನುಟ್ಟುಕೊಂಡು, ಶ್ರೀಕಾಂತ ನೆತ್ತಿಕೊಂಡು ಬಾರೆ ವಯ್ಯಾರಿ, ಬಾಣೋತ್ಯೋ ರಂಗ ಬರಬಾರದು, ಬಾಣೋತ್ಯೋ ರಂಗ ಬರಬಾರದು, ಕಟ್ಟಿದ ಮಂಡೆಗಳ ಈಗಲೇ ನಾವು ಬೇಚಬಾರದು ಮೈಯೋಳು, ಈಗಲೇ ನಾವು ಕಟ್ಟಬಾರದು ಮೈಯೋಳು, ಬಾಣೋತ್ಯೋ ರಂಗ ಬರಬಾರದು, ಬಾಣೋತ್ಯೋ ರಂಗ ಬರಬಾರದು, ಕಟ್ಟಿದ ಮಂಡೆಗಳ ಈಗಲೇ ನಾವು ಬೇಚಬಾರದು ಮೈಯೋಳು, ಈಗಲೇ ನಾವು ಕಟ್ಟಬಾರದು ಮೈಯೋಳು, ತೊಟ್ಟಿಲ ನೀ ಬುಡಕೆ ಮಣಿ ನಾಕಿ ತಿಂಗಳು, ತೊಟ್ಟಿಲ ಬುಡಕೆ ಮಣಿ ನಾಕಿ ತಿಂಗಳು, ಬಿಚ್ಚಿ ಕಟ್ಟಿಲ್ಲ ಪೋಗೋ ಗೋವಿಂದ, ಮುಟ್ಟಿಲ್ಲ ತಣ್ಣೀರ ಪೋಗೋ ಗೋವಿಂದ, ಬಾಣೋತ್ಯೋ ರಂಗ ಬರಬಾರದು, ಬಾಣೋತ್ಯೋ ರಂಗ ಬರಬಾರದು. ಎಲ್ಲರ ಸ್ತ್ರೀಯರೆಲ್ಲ ಶ್ರೀಕೃಷ್ಣಯ್ಯ ಕೈಯೊಳಗಿರುವೋರೆಲ್ಲ, ಶ್ರೀಕೃಷ್ಣಯ್ಯ ಕೈಯೊಳಗಿರುವೋರೆಲ್ಲ, ಬಾಣತಿಯ ಸಂಘ ಹೋಗ ಬರಾದೆಂದು, ಬಾಣತಿಯ ಸಂಘ ಹೋಗ ಬರಾದೆಂದು, ಪಾಪವು ನಾಶ ಪೋಗೋ ಗೋವಿಂದ, ಬಾಣೋತ್ಯೋ ರಂಗ ಬರಬಾರದು, ಬಾಣೋತ್ಯೋ ರಂಗ ಬರಬಾರದು. ಕುಡಿದ ಸತಿಯರಲ್ಲ ಎಲೆ ಸ್ತ್ರೀಯೇ ಪಾಪವಿನ್ನೆಲ್ಲಿರುವುದೇ, ಎಲೆ ಸ್ತ್ರೀಯೇ ಪಾಪವಿನ್ನೆಲ್ಲಿರುವುದೇ, ಪುರಂದರ ವಿಠಲನೆ ಪೋಗೋ ಗೋವಿಂದ, ರೋಡಿಗೀಶ್ವರ ನಾಣೆ ಬಿಡದಿಲ್ವಯ್ಯಾರಿ, ಬಾಣೋತ್ಯೋ ರಂಗ ಬರಬಾರದು, ಬಾಣೋತ್ಯೋ ರಂಗ ಬರಬಾರದು. ಉಡಿದ ಸತಿಯರಲ್ಲೇ ಎಲೆ ಸ್ತ್ರೀಯೇ ಪಾಪವಿನ್ನೆಲ್ಲಿರುವುದೇ, ಎಲ್ಲ ಸ್ತ್ರೀಯೇ ಪಾಪವಿನ್ನೆಲ್ಲಿರುವುದೇ, ಪುರಂದರ ವಿಠಲನೆ ಪೋಗೋ ಗೋವಿಂದ, ಪುರಂದರ ವಿಠಲನೆ ಪೋಗೋ ಗೋವಿಂದ, ರೋಡಿಗೀಶ್ವರ ನಾಣೆ ಬಿಡದಿಲ್ವಯ್ಯಾರಿ, ಬಾಣೋತ್ಯೋ ರಂಗ ಬರಬಾರದು, ಬಾಣೋತ್ಯೋ ರಂಗ ಬರಬಾರದು. ಮಂಚದಲ್ಲ ಸೋದಕ್ಕೆ ಶ್ರೀಕೃಷ್ಣಯ್ಯ ಹೊಂಚಾಡೋದಿಲ್ಯತಕ್ಕೆ, ಶ್ರೀಕೃಷ್ಣಯ್ಯ ಹೊಂಚಾಡೋದಿಲ್ಯತಕ್ಕೆ, ಪುರಂದರ ವಿಠಲನೆ ಪೋಗೋ ಗೋವಿಂದ, ರೋಡಿಗೀಶ್ವರ ನಾಣೆ ಬಿಡದಿಲ್ವಯ್ಯಾರಿ, ಬಾಣೋತ್ಯೋ ರಂಗ ಬರಬಾರದು, ಬಾಣೋತ್ಯೋ ರಂಗ ಬರಬಾರದು. ಸಿಟ್ಟಿನಿಂದಲಿ ಬಂದು ಶ್ರೀಕೃಷ್ಣಯ್ಯ ಕೊಟ್ಟಿದನೋ ರೋಕ್ಮಿಣಿಯ, ಶ್ರೀಕೃಷ್ಣಯ್ಯ ಕೊಟ್ಟಿದನೋ ರೋಕ್ಮಿಣಿಯ, ನಾರದ ಮುನಿ ಕೇಳಿ ಅಲ್ಲಿ ಗೋಡಿ ಬಂದು, ನಾರದ ಮುನಿ ಕೇಳಿ ಅಲ್ಲಿ ಗೋಡಿ ಬಂದು, ತಡಿ ತಾಡಿ ಕೃಷ್ಣಯ್ಯ ಒಡೆಯೋದೇತಕ್ಕೆ, ಬಾಣೋತ್ಯೋ ರಂಗ ಬರಬಾರದು, ಬಾಣೋತ್ಯೋ ರಂಗ ಬರಬಾರದು. ದೇಶ ದೋಷವನ್ನು ತಿರುಗಿ ನಾರದರೆ ಸೋತು ಬಂದೆನು ಇಲ್ಲಿಗೆ, ನಾರದರೆ ಸೋತು ಬಂದೆನು ಇಲ್ಲಿಗೆ, ರುಕ್ಮಿಣಿ ರೋಕ್ಮಿಣಿ ಕದವ ತೆಗಿಯಂದರೆ, ರುಕ್ಮಿಣಿ ರೋಕ್ಮಿಣಿ ಕದವ ತೆಗಿಯಂದರೆ, ಬಡಿವಾರದ ಮಾತನಾಡಿದಳು ನಾರದರೇ, ಬಡಿವಾರದ ಮಾತನಾಡಿದಳು ನಾರದರೇ, ಬಾಣೋತ್ಯೋ ರಂಗ ಬರಬಾರದು, ಬಾಣೋತ್ಯೋ ರಂಗ ಬರಬಾರದು. ರುಕ್ಮಿಣಿ ರೋಕ್ಮಿಣಿಯೇ ನಿನ್ನಂತ ಸರಿ ಬಜರಿಲ್ಲವೇನೆ, ನಿನ್ನಂತ ಸರಿ ಸೌತರಿಲ್ಲವೇನೆ, ಕೈಯ ಚಪ್ಪಳೆ ನಡೆದು ನಗುವರಲ್ಲಮ್ಮ, ಕೈಯ ಚಪ್ಪಳೆ ನಡೆದು ನಗುವರಲ್ಲಮ್ಮ, ಬಡಿವಾರದ ಮಾತ ಬೀಡೆ ರುಕ್ಮಿಣಿ, ಬಡಿವಾರದ ಮಾತ ಬೀಡೆ ರುಕ್ಮಿಣಿ, ಬಾಣೋತ್ಯೋ ರಂಗ ಬರಬಾರದು, ಬಾಣೋತ್ಯೋ ರಂಗ ಬರಬಾರದು. ಇನ್ನ ಮೊದಕರಯ್ಯ ನಿಮಗೀಗ ತಿಳವಳಿಕೆ ಕಾಲ ಹೋಯ್ತು, ನಿಮಗೀಗ ತಿಳುವಳಿಕೆ ಕಾಲ ಹೋಯ್ತು, ಬಾಣತಿಯ ಬಂದು ಪರಿಪಾರಿ ಕಾಡಿದರೆ, ಬಾಣತಿಯ ಬಂದು ಪರಿಪಾರಿ ಕಾಡಿದರೆ, ಲೋಕದೊಳಗೆ ಅಪಮಾನವೇ ನಾರದರೆ,